ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. हर जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए। संकट के समय प्रधानमंत्री फसल बीमा योजना किसानों के लिए वरदान है। अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान, अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಈ ದಿನದ ಕಿಸಾನ್ ವಾಣಿ ಗ್ರಾಮಾಂತರಂಗದೊಳಗ ಕೃಷಿ ಅನುಭವಗಳ ಕುರಿತು ಕೊಪ್ಪಳ ಜಿಲ್ಲಾ ಕುಕನೂರು ತಾಲೂಕು ಕುದುರೆಮೋತಿ ಗ್ರಾಮದ ರೈತರಾದ ಶ್ರೀ ನಾಗಪ್ಪ ತಳ್ಳೂರು ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಕುದುರೆಮೋತಿ ಗ್ರಾಮದ ರೈತರಾಗಿರ್ತಕ್ಕಂಥ ನಾಗಪ್ಪ ತಲ್ಲೂರು ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರು ತಮ್ಮ ಕೃಷಿಯ ಅನುಭವಗಳನ್ನು ಇವತ್ತು ನಮ್ಮೊಂದಿಗೆ ಹಂಚಿಕೊಳ್ತಿದ್ದಾರೆ, ಅವರನ್ನು ಮಾತನಾಡಿಸೋಣ. ನಮಸ್ಕಾರ ನಾಗಪ್ಪರೇ. ನಮಸ್ಕಾರ ಸರ್. ನಾಗಪ್ಪರೇ, ನಿಮ್ಮ ಊರು ಕುದುರೆಮೋತಿ? ಹೌದು ಸರ್. ಸ್ವಂತ ಊರು ಇದೇನಾ? ಸ್ವಂತ ಊರು ಸರ್, ಕುದುರೆಮೋತಿ. ನಿಮ್ಮ ತಂದೆ ಅವರೆಲ್ಲ ಅವರು 16 ಕಾಲದಲ್ಲಿದ್ದಾನೆ, ಇಲ್ಲೇ ವಾಸ ಮಾಡಿದ್ರು ಸರ್. ತಲ್ಲೂರು ಅಂದ್ರೆ ಏನು? ತಲ್ಲೂರು ಅಂದ್ರೆ ಅಡ್ಡ ಸರ್. ಸರ್, ಹಿಂದಕ್ಕೆ ಆ ರೀತಿ ಬಂದಾನ ತಲ್ಲೂರು ಅಂದ್ರೆ ಅಡ್ಡ ಸರ್ ಬಂದ್ ಸರ್. ಅಲ್ಲ, ಊರೇಸರಲ್ವಾ ಅದು? ಊರೇ ಸರ್. ಸರ್, ಊರೈತಿ. ಎಲ್ಲಿದೆ ಅದು? ಇಲ್ಲೇ ನಮ್ಮ ತಾಲೂಕ್ನಾಗ ಐತೆ ಸರ್, ಯಲಬುರ್ಗ ತಾಲೂಕೆ ಬರ್ತದೆ. ಅಂದ್ರೆ ಇಲ್ಲಿ ವೇಳೆ ಅಲ್ಲಿ ಯಲಬುರ್ಗ ಕುಕನೂರು ಮಂದಾಗ ಯಲಬುರ್ಗ ತಾಲೂಕ್ನಾಗ ಇಲ್ಲೇ ಐತೆ ಸರ್. ಏನು ನಿಮ್ಮ ಹಿರಿಯಕರೆಲ್ಲ ಅಲ್ಲಿಂದ ನೀವು ವಲಸೆ ಬಂದಾರೆ? ಇಲ್ಲ ಸರ್, ನಮ್ಮ ನೆನಪಿನಿಂದ ಅಚ್ಚೆಯಲ್ಲಿ ಬಂದಾರೆ. ಆಗ ನಮ್ಮ ಅಜ್ಜನ ಕಾಲದಲ್ಲಿದ್ದಂತೆ ನಮ್ಮ ಅಜ್ಜ ನಮ್ಮ ಅಪ್ಪನಂತೂ ಇಲ್ಲೇ ವಾಸ ಮಾಡಾರ, ನಾವು ಇಲ್ಲೇ ಇದ್ದೀವಿ ಸರ್. ನಿಮ್ಮ ಮುಖ್ಯ ವೃತ್ತಿ ಕೃಷಿ ಸರ್, ಒಕ್ಕಲ್ತನ. ಒಕ್ಕಲ್ತನ. ನಮ್ಮ ಅಪ್ಪನವರು ಒಕ್ಕಲ್ತನ ಮಾಡ್ಕೊಂತ ಬಂದಾರ, ನಮ್ಮ ಅಜ್ಜನವರು ಒಕ್ಕಲ್ತನದಾಗ ಬಂದಾರ, ನಾವು ಅದ್ರಾಗ ಹೊಂಟೀವಿ ಸರ್. ನಿಮ್ಮ ಕಡೆ ಎಲ್ಲ ಇದಕ್ಕೆ ಏನಂತೀರಿ? ಕಮತ ಅಂತೀರಿ? ಕಮತ ಅಂತೀವಿ, ಕೃಷಿ ಅಂತೀವಿ, ಒಕ್ಕಲಿಗೆ ಅಂತೀವಿ, ರೈತ ಅಂತೀವಿ. ಹೆಚ್ಚು ಬಳಸೋ ಪದ ಯಾವುದು? ಹೆಚ್ಚು ಬಳಸೋದಂದ್ರೆ ಒಕ್ಕಲಿಗೆಲ್ಲ. ನಾವು ಒಕ್ಕಲಿಗೆ. ಏನು ಮಾಡ್ತಾನೆ ಮಗ ಅಂದ್ರೆ ಒಕ್ಕಲ್ತನ ಮಾಡ್ತಾನೆ. ಒಕ್ಕಲ್ತನ ಅನ್ನೋದು ಒಂದು ದೊಡ್ಡ ಕಿರೀಟ ಇದ್ದಾಗ ನಮ್ಮ ಭೂಮಿಯಾಗ ಎಕ್ಕಲೆ ರೈತರಿಗೆ. ಈ ಪದ ಬಳಸಲ್ವ? ಕಮತ ಚೆನ್ನಾಗಿದೆ, ಕಮತ ಇದೆ, ಕಮತ ಮಾಡ್ತಾರೆ ಅಂತಾರೆ ಸರ್. ಚಲೋ ಹೊತ್ತಿ 4 ಎತ್ತು ಕಟ್ಕೊಂಡ್ ಅವು ಯಾವ ಹೊಲೇನ ಮನೆಯನ್ನ ದುಡ್ಕೊಂತ ಕಮತ ಮಾಡೋಣ ಪುಡುಗ ಚಲೋ ಅದಾನ. ಕಮತ ಮಗ ಕಮತದ ಮೇಲೆ ವಿಶ್ವಾಸ ಐತೆ ಒಂದು, ಬಳಸ್ತಾರೆ. ಆಗಿಲ್ಲ, ಅದಿನ್ನು ಹಳೆ ಪದ ಅದು ಉಳ್ಕೊಂಡಿದೆ. ಉಳ್ದೈತೆ ಸರ್, ಉಳ್ದೈತೆ. ನಿಮ್ದು ಎಷ್ಟು ಎಕರೆ ಭೂಮಿ ಇದೆ? ನಮ್ದು 5 ಎಕರೆ ಐತೆ ಸರ್. 2 ಎಕರೆ ನೀರಾವರಿ ಆಗುತ್ತೆ, 1-3 ಎಕರೆ ಹೊರ ಭೂಮಿ ಸರ್. ಏನೇನು ಬೆಳೀತಾ ಬಂದಿದ್ರಿ? ಹೊರಭೂಮಿಯಲ್ಲಿ ಒಮ್ಮೊಮ್ಮೆ ಸಜ್ಜಿ ಬಿತ್ತು ಸರ್, ಒಮ್ಮೊಮ್ಮೆ ಆರ್ಕಂತ ಬರ್ತಾ ನವಣಿ ಅಂತ ಬಿತ್ತಿರ್ತೀವಿ. ಅಲ್ಲಿ ಸ್ವಲ್ಪ ಮನೆ ಊಟಕ್ಕೆ ಪೂರ್ತಿ ಆಗುತ್ತೆ, ಅದು ಏನು ಮಾರ್ಕೆಟಿಗೆ ಹೋಗೋ ಪೊಸಿಷನ್ಗೆ ಆಗಲ್ಲ. ಮಳೆ ಯಾವಾಗ ನೋಡ್ತೀವಿ, ನಮ್ಮ ಮಳೆಯಲ್ಲಿ ನಮ್ಮ ಜಿಲ್ಲೆ ಮಳೆ ಯಾವಾಗಲೂ ಕಡಿಮೆ ಇದೆ. ಹಂಗಾಗಿ ಸ್ವಲ್ಪ ಹೊರಭೂಮಿ 4-5 ಅರ್ಸ ಸಜ್ಜಿ ಆದವಾ, 2-3 ಚೀಲ ನವಣಿ ಆದವಾ, 1 ಚೀಲ ಆರ್ಕ ಆದವು ಅಂತ ಮೊದಲಿಂದ ಮೊದಲ ಹಿರಿಯರು ಏನು ಹಾಕಿಕೊಟ್ಟು ಬಂದಿದ್ರು ಅದ ಬದ್ದು ಜಾಗ ಹೊಂಟಿವಿ. ಆರ್ಕ ನವಣಿ ಬಿತ್ತೋದು ಬಿಟ್ಟಿಲ್ಲ. ಆರ್ಕ ನೆವಣಿ ನಿಮಗೋಸ್ಕರ? ಹೌದು, ನಮ್ಗೆ 2 ಚೀಲ ಇಲ್ಲ 3 ಚೀಲ ಬೆಳೆದಿರ ಸರ್ ಅಷ್ಟ. ಈಗ ಅದನ್ನ ಮಾರ್ಕೆಟ್ಗೆ ಹೋದ್ರಕ್ಕೆ ಬೆಲೆ ಇಲ್ಲ ಸರ್. ಯಾಕೆ ಅಂದ್ರೆ ತಗೊಳಗಲ್ಲ ಸರ್. ಅದು ಯೂಸ್ ಮಾಡಲ್ಲ. ಏನು ಸಿರಿಧಾನ್ಯಕ್ಕೆ ತುಂಬ ಬೇಡಿಕೆ ಇದೆ? ತುಂಬ ಬೇಡಿಕೆ ಐತೆ ಸರ್. ಇಲ್ಲಿ ನಮ್ಮ ವಾತಾವರಣದ ಏನಾಗುತ್ತೆ ಅಂದ್ರೆ ಈಗ ಬಂದಂಥ ಈಗ ಹುಟ್ಟಿದಂಥ ಪೀಳಿಗೆಗಳು ನಮ್ಮ ಮಕ್ಕಳಿಗೆ ಅದನ್ನ ಹೆಂಗೆ ಅಕ್ಕಿ ಮಾಡ್ಬೇಕನ್ನೋದು ಗೊತ್ತಿಲ್ಲ, ಹೆಂಗೆ ಅನ್ನ ಮಾಡ್ಬೇಕನ್ನೋದು ಗೊತ್ತಿಲ್ಲ. ಈ ಸಿಟಿಗೆಲ್ಲ ಜೋರಾಗಿ ಓಡ್ತದಲ್ಲ ಅದು? ಸಿಟಿಗೆ ಜೋರಾಗಿ ಓಡ್ತದೆ. ಈಗ ಬೇಡಿಕೆ ಸರಿ ಬೆಳೆದುಕೊಳ್ಳೋ ರೈತರು ಸರ್, ಇನ್ಕಮ್ ಕಮ್ಮಿ ಆಗುತ್ತೆ, ಅದಕ್ಕೆ ಬೆಳೆ ಕಮ್ಮಿ ಆಗುತ್ತೆ. 1 ಎಕರೆಗೆ ಈಗ ಮೆಕ್ಕೆಜೋಳ ಊರು 40 ಪ್ಯಾಕೆಟ್ 50 ಪ್ಯಾಕೆಟ್ ಆಗುತ್ತೆ. ಅದು ಏನೋ 5 ಚೀಲ 5 ಪ್ಯಾಕೆಟ್ 10 ಪ್ಯಾಕೆಟ್ ಹಾಕ ಬೆಳೆ ಬೇಸಿ. ನಾವು ಮನೆಗೆ ದನ ಕಟ್ಕೊಂಡು ಎತ್ತು ಕಟ್ಕೊಂಡು ಗೊಬ್ಬರ ಏರಿ ಉಳುಮೆ ಮಾಡಿ ತಿರುಗಿ ಮರಿಗೆ ಅದು ಬೇಸಿಗೆ ಅದು ಶ್ರಮ ಪಟ್ಟು ಮುಂಗಾರಿ ಚಲೋ ಮಳೆ ಆದೊತ್ನಾಗ ನಮ್ಮ ಟೈಮ್ ಜೂನ್ ಜುಲೈದ ಬಿತ್ತನೆ ಮಾಡಿದ್ರೆ ಮತ್ತೆ ಮೇಲೆ ಹಿಂದೆ ಮುಂದೆ 2-3 ಸಲ ಮಳೆ ಆದ್ರೆ 4-5 ಪ್ಯಾಕೆಟ್ ಆಗುತ್ತೆ, ನಮ್ಮ ಮನೆಗೆ ಊಟಕ್ಕೆ ಆಗುತ್ತೆ. ಆರ್ಕ ನವಣಿ ನಿಮಗೋಸ್ಕರ ಬೆಳ್ಕೊಳ್ತೀರಿ. ಅಂತಲ್ಲ ಮೊದಲಿನ ಹಿರಿಯರ ಪದ್ಧತಿಯಿಂದ ಊಟ ಮಾಡ್ಕೆ ಅಂತ ಬಂದ್ವಿ. ಎಷ್ಟು ಸ್ವಲ್ಪ ಆಗ ಶಕ್ತಿ ಅಕ್ಕಿಯನ್ನು ಇಲ್ಲ, ಅಕ್ಕಿಯನ್ನು ಬಳಸಲ್ಲ, ಅಕ್ಕಿನ ಕೊಡ್ತಾರೆ ಸರ್. ಮತ್ತೀಗ ಸ್ವಲ್ಪ ಅಲ್ಪ ಸ್ವಲ್ಪ ಒಪ್ಪ ತೊಂಡ್ರೆ ಒಪ್ಪ ತರ ಸಂಖ್ಯೆ ಹಲವು ಉಣ್ತೀವಿ ಸರ್ ಇವತ್ತಿಗೆ ನಾವು. ಆರ್ಕದಿಂದ ಏನು ಮಾಡ್ತೀರಿ? ಆರ್ಕದ ಅನ್ನ ಮಾಡ್ತೀವಿ ಸರ್, ಅನ್ನ ಮೇನ್ ಅನ್ನ ಮಾಡ್ತೀವಿ. ಮತ್ತೆ ಹೆಣ್ಮಕ್ಳು ಮನೆಯಾಗ ಮೊದಲಿಗೆ ಸೊಂಡಿಗೆ ಹಪ್ಪಳ ಅಂತ ಮಾಡ್ತಾರೆ ಸರ್, ಸಿಹಿ ಮಾಡಿದಾಗ ಅವನ್ನ. ಹೌದಾ, ಆರ್ಕದ ಸೊಂಡಿಗೆ ಮಾಡ್ತಾರೆ? ಭಾರಿ ಟೇಸ್ಟ್ ಆಗುತ್ತೆ ಸರ್. ಚೋ ಆಗತ್ತೆ, ಮೊದಲಿಂದ ಮಾಡ್ಕೊಂಡು ಬಂದಾರೆ ಮನೆ ಹೆಣ್ಮಕ್ಳು. ಈಗಲೂ ಮಾಡ್ತಿದ್ರಿ? ಮಾಡ್ತಾರೆ ಸರ್. ನೆವಣಿಕ್ಕೆ ಅನ್ನ ಈಗಲೂ ನೀವು ಊಟ ಮಾಡ್ತೀವಿ? ಹೌದು ಸರ್, ಮಾಡ್ತೀವಿ. ಇದು ಗಟ್ಟಿ ಆಹಾರ ಅಲ್ವಾ? ಬೇಗ ಭಾರಿ ಗಟ್ಟಿ ಆಹಾರ ಸರ್. ಯಾವಾಗಲೂ ಬೇಕಂತ ಮಳೆ ಚಳಿ ಬಿಟ್ಟು ಬಿಸಿಲು ಬರಲಿ ಬೇಕಂತ ತಡ್ಕೊಳ್ಳೋ ಶಕ್ತಿ ಇರ್ತೀವಿ ಸರ್. ಅದಕ್ಕೆ ಹೇಳಾರೆ ಹಿಂದಿನವ್ರು ದೊಡ್ಡವರೆಲ್ಲ, ಅಕ್ಕಿಯನ್ನು ಉಂಡವನು ಹಕ್ಕಿ ಅಂತ ಆಗುವನು, ಜೋಳವನ್ನು ಉಂಡವನು ತೋಳದಂತ ಆಗುವನು ಅಂತೇಳಿ. ಜೊತೆಗೆ ಜೋಳದ ಆಹಾರ ಇದೆಯಾ ನಿಮ್ಮಲ್ಲಿ? ಐತ್ ಸರ್, ಜೋಳ ರೊಟ್ಟಿ ಸಂಗಟಿ ಮತ್ತೆ ಹಾಲು ಮಜ್ಜಿಗೆ ಅನ್ನ ಊಟ ಮಾಡಕ್ ಸರ್ ಹೆಚ್ಚಾಗಿ ಯೂಸ್ ಮಾಡಿದ್ರೆ ಜೋಳ ಸರ್. ಈಗಿನ ನಾವು ಆರ್ಕದ ಅನ್ನಕ್ಕೆ ಯಾವ ತರದ ಜೋಡು ಒಳ್ಳೇದು? ಅದಕ್ಕೆ ಸಾರು ಅದು ಇದು ಆರ್ಕದನಕ ಜೋಡು ಇದು ಹೈನುಗಾರಿಕೆ ಒಳಗೆ ಬೆಳೆಯಂತ ತುಪ್ಪ ಹಾಲು ಮೊಸರು ಒಳ್ಳೆ. ತೊಗರಿ ಬೇಳೆ ಸಾರ ಮತ್ತೆ ಟಮಾಟಿ ಯೂಸ್ ಆಗಲ್ಲ ಅದ್ರಾಗ. ಅಲ್ಲ ಟಮಾಟಿ ಸಾರ ಅಂದ್ನಪ್ಪ ಅಂದ್ರೆ ಅದಕ್ಕೆ ಮ್ಯಾಚ್ ಆಗಲ್ಲ. ಯಾವ್ದು ಮ್ಯಾಚ್ ಆಗ್ತದೆ? ನೀವು ಪ್ಯೂರ್ ತೊಗರಿ ಬೇಳೆ ಸಾರ ಒಳ್ಳೆ ಊಟ ಸರ. ಮತ್ತೆ ನಾವು ಹೊರವಲ್ಲ ಬೆಳೆ ಹೋದ್ನೆ ಒಂದು ನಾಲ್ಕು ಎರಡು ಪ್ಯಾಕೆಟ ಮೂರು ಪ್ಯಾಕೆಟ ತೊಗರಿ ಮತ್ತೆ ಭಗವಂತ ಮಳೆ ಕಾಣ್ತಾರೆ ಅಂದ್ನಪ್ಪ ಅಂದ್ರೆ ಬೆಳೆದ ಬೆಳೆದಿರ್ತಾ ಮನೆಗೆ ಹೆಣ್ಮಕ್ಳು ಶ್ರಮ ಪಟ್ಟು ಮತ್ತೆ ಕಲ್ಲಗೆ ಬೀಸಿ ಬೇಳೆ ಮಾಡ್ತಾರೆ. ಹೋಗಿ ಎಲ್ಲರೂ ಜೀನ್ಗೆ ಹಾಕ್ಸ್ಕೊಂಡ್ ಬರಲ್ಲ, ಅದು ಸುಟ್ಟು ಬರುತ್ತೆ ರುಚಿ ಆಗಲ್ಲ ಅಂತೇಳಿ ಒಳ್ಳೆ ರೀತಿಯಲ್ಲಿ ಒಂದು ಊಟ ಮಾಡ್ತಾರೆ. ಈಗ ನಿಮ್ಮ ಮನೆಗೆ ಇರೋರೆಲ್ಲರೂ ನೆವಣಿ ಆರ್ಕ ಉಣ್ತಾರೆ? ಊಟ ಮಾಡ್ತಾರೆ ಸರ್. ಊಟ ಮಾಡಿ ಈಗಿನ ಮಕ್ಕಳು ಸಣ್ಣ ಮಕ್ಕಳು ಉಣ್ತಾರೆ ಸರ್. ಅಪ್ಪ ತೊಂಡ್ರ ನಾವು ಒತ್ತಾಯ ಮಾಡಿ ಉಣಿಸ್ಬೇಕು. ಹಾಲು ಉಣಗಲ್ಲ ಸರ್, ಮತ್ತೆ ಭಾಳ ಅಲ್ಲ. ಹಾಲು ಉಣ್ಬೇಕಂದ್ರೆ ಬರೀ ಇಲ್ಲ, ಹಿಂಡಿ ಮೊಸರು ಸೊಂಡಿಗೆ ಇಂಥವು ತಿನ್ನಕ್ಕೆ ಆಯ್ತು. ಎಷ್ಟು ವರ್ಷ ವಯಸ್ಸು ನಿಮಗೆ? ನಮಗೆ 61 ನಡೀತಿ ಸರ್. ನಿಮಗೆ ಶುಗರು ಬಿ ಪಿ ಏನಿಲ್ಲ ಸರ್, ಎಲ್ಲ ಈಗ ಹೆಂಗೆ ನಾರ್ಮಲ್ ಆಗಿ ಹೆಂಗೆ ಇದೀವಿ ಹಂಗೆ ಇದೀವಿ. ಓಡಾಡ್ತೀರಿ? ಎಲ್ಲ ಗಟ್ಟಿಯಾಗಿ ಕೆಲಸ ಮಾಡ್ತಾಯಿದ್ರಿ? ಎಲ್ಲ ಮಾಡ್ತೀವಿ ಸರ್. ಇನ್ನು ಗೆಳೆಯ ಸಹಿತ ಹೊಡಿದ್ವಿ. ಇದಕ್ಕೆ ಕಾರಣ ಆರ್ಕ ನೆವಣಿ. ಮೊದಲಾಗಿ ಹಿರಿಯರು ಹಾಕಿಕೊಟ್ಟು ಆಹಾರ ಪದ್ಧತಿ ಬಿಟ್ಟಿಲ್ಲ ಸರ್ ಅದು. ಈಗೇನಪ್ಪ ಈಗಿನ ಕಾಲಕ್ಕೆ ಸರಿ ಮತ್ತೆ ಅದು ಲಾಭಾಂಶ ಕಾಣಲ್ಲ ಅಂದ್ರೆ ಸ್ವಲ್ಪ ಮತ್ತೆ ನೀರಾವರಿ ಮಾಡಿದ್ರೆ ಮೆಕ್ಕೆಜೋಳ ಸ್ವಲ್ಪ ವಾರಕ್ಕೆ ಒಂದು ಶಾಂತಿ ಮಾಡೋ ಕಾಯಿಪಲ್ಲೆ ಒಂದು ಸೀರೆಕಾಯಿ ಒಂದು 10 ಸಾಲ ಬದನೆಕಾಯಿ ಮತ್ತು ನೀರು ಸಣ್ಣೀರಾಗೈತೆ. ಮತ್ತು ಇವಾಗ ಗೌರ್ಮೆಂಟ್ಲಿಂದ ಬಂದಂಥ ಒಂದು ದಿವಸ ಏನಾರು ಡ್ರಿಪ್ಪು ಪಪ್ಪು ಸಬ್ಸಿಡಿ ತಗೊಂಡಿರ್ತೀವಿ, ಅವನ 4 ಸಾಲಿಗೆ ಡ್ರಿಪ್ ಹಾಕೋದು. ನಾ ಒಂದು 6 ಸಾಲ ಬದನೆಗಳು ಇದೆಯಾ, 2 ಸಾಲ ಹೀರಿ ಬಳ್ಳಿ ಉರಿಸಿದ್ಯಾ, ಒಂದು ಮಡಿ ಆಯ್ತು ಮಾಡಿ ಕೊತ್ತಂಬರಿ ಚೆಲ್ಲ, ಮೆಂತ್ಯ ಪಲ್ಯ ಚೆಲ್ಲ, ಮೂಲಂಗಿ ಚೆಲ್ಲ, ಒಟ್ಟು ಏನೋ ನಮ್ಮ ಮನೆಗೆ ಬೇಕಾದ್ರೆ ನಮ್ಮ ಹೊಲದಾಗ ಯೂಸ್ ಮಾಡ್ಕೊಂಡು ಮಾಡ್ಕೊಂಡು ಸರ್. ಒಂದು 20 ಕೋಳಿ ಅದಾವ. ಓ, ಕೋಳಿ ಸಾಕಾಣಿಕೆ ಮಾಡ್ರಿ. ಒಂದು 4 ಆಳು ಮರಿ ಅದಾವ, ಒಂದು 2 ತೆಗೆದು ಮರಿ ಅದಾವ. ಹೊಂಟಿ ಸುಮ್ಮನೆ ಇಂತ ಸುರೇಶ್ ಅಲ್ಲಿಂದ ಅಡ್ಡೆ ನೋಡ್ಕೊಂಡು ಹೊಸ ಇದೆ, ಏನಾದ್ರು ಒಂದು ಹೊಸದು ಕಾಣಬೇಕಪ್ಪ. ಒಟ್ಟು ಸಮಗ್ರ ಕೃಷಿ ಮಾಡ್ತಾ ಇದ್ರಿ ನೀವು? ಆಯ್ತು ಸರ್, ಸಣ್ಣಾಗಿದೆ. ಆಗ ಅನ್ನೋದಕ್ಕೆ ಇವಾಗ ಸಮಗ್ರ ಏನನ್ನೋ ಸಹಿತ ನಮ್ಗೆ ಅರ್ಥ ಆಗಲ್ಲ. ಎಲ್ಲದೂ ಮಾಡೋದಕ್ಕೆ ಒಂದು ಸಮಗ್ರ, ನಮ್ಮಲ್ಲಿ ಎಲ್ಲದು ಸಿಗ್ತಾ ಇರ್ಬೇಕು, ಅದಕ್ಕೆ ಒಂದು ಸಮಗ್ರ ಅಂತ ನಾವು ಅರ್ಥ ಮಾಡ್ಕೊಂಡು ಅದನ್ನು ಯೂಸ್ ಮಾಡ್ಕೊಂತ ಹೊಂಟಿವಿ. ಸರಿ, ಈಗ ನೀವು ನಿಮ್ಮ ಕೃಷಿಯಲ್ಲಿ ಏನೇನು ಅನುಭವಗಳು ಅಂದರೆ, ಈಗ ನಿಮ್ಮಲ್ಲಿ ರೈತರೆಲ್ಲ ಸೇರಿ ಮಾತಾಡೋದು, ತರಬೇತಿ ತಗೊಳ್ಳೋದು, ಅಥವಾ ಸರ್ಕಾರದ ರೈತ ಸಂಪರ್ಕ ಕೇಂದ್ರದವರು ಅಧಿಕಾರಿಗಳು ತರಬೇತಿ ಕೊಡೋದು, ಇಂಥದ್ದೆಲ್ಲ ಮಾಡ್ತಿರ್ತಾರೆ? ಮಾಡ್ತಾರೆ. ನೀವಲ್ಲೆಲ್ಲ ಹೋಗ್ತಿರ್ತೀರಿ ಸರ್? ಹೋಗ್ತೀವಿ, ಅವ್ರು ಹೇಳ್ತಾರೆ ನಮ್ಮ ಇಲಾಖೆಯಿಂದ ಇಂಥದ್ದ ಬೀಜ ಕೊಡ್ತೀವಿ, ಇಂಥ ಡ್ರಿಪ್ ಕೊಡ್ತೀವಿ, ಇವನ್ನ ಎರೆ ಉಳ್ಕ ಮಾಡ್ಕೊಳ್ರಿ, ತೊಟ್ಟಿ ಕಟ್ಸಿಕೊಡ್ತೀವಿ, ಈ ಸಗಣಿ ಗೊಬ್ಬರ ಬರೀ ಸಗಣಿ ಗೊಬ್ಬರ ಆದ್ನಪ್ಪ ಅಂದ್ರೆ ಅದು ಈಳು ಬರಗಲ್ಲ, ಕಸ ಕಡ್ಡಿ ಕೊಳಿಗಲ್ಲ, ಎಲ್ಲಾರ ಕೋಲಿ ಪಾಲಿ ಸೌದಿ ರೌದಿ ಏರ್ ಬೆಳೆ ಸೂರಪ್ಪನ ಕಟ್ಟಿಗೆ ಅಂತವೆಲ್ಲ ಹಾಕಿ ಬೆಂಕಿ ಹಚ್ಬಾಡ್ರಿ, ಒಂದು ತೆಗ್ ಮಾಡಿರಿ, ತೊಟ್ಟಿ ಕಟ್ಟಿಕೊಂಡಾಗ ಅದ್ರ ಮೇಲೆ ಸಗಣಿ ಹಾಕಿ ವೇಸ್ಟ್ ಡಿ ಕಾಂಪೋಸ್ಟ್ ಅಂತ ಬರ್ತಾ ಅದನ್ನು ಹಾಕ್ರಿ, ಏಕ್ದಮ್ ಕೊ ನಿಮ್ಮ ಹೊಲಕ್ಕೆ ಗೊಬ್ಬರ ಆಗತ್ತೆ, ಗೊಬ್ಬರ ಈಡು ಬರ್ತ ನಿಮ್ಮ ಎಳ ಎತ್ತರಲ್ಲ ಎಳ ಹಾಕ್ಲಕ್ಕ, ಸ್ವಲ್ಪ ಸರ್ಕಾರಿ ಗೊಬ್ಬರ ಕಮ್ಮಿ ಮಾಡಿರಿ, ಸಾವಯವದೊಳಗೆ ಬರ್ರಿ, ಮೊದಲಾಗಿ ಹಿರಿಯರ ಲೆಕ್ಕಕ್ಕೆ ಕಮ್ಮಿ ಹಿಂದಕ್ಕೆ ಹೋಗೋಣ ಸ್ವಲ್ಪ ಹೊಡಕ ಅಂತ ಅಂದು ಹೇಳ್ತಿರ್ತಾರೆ. ಅದನ್ನೆಲ್ಲ ಕೇಳ್ಕೊಂಡು ಸಣ್ಣಗೆ ಅದೇ ಲೆಕ್ಕಕ್ಕೆ ಹೊಂಟಿವಿ. ಒಂದು ಟೆರೆ ಹುಳು ತೊಟ್ಟಿ ಕಟ್ಸಿಕೊಡೋರು ಈ ವರ್ಷ ಎರೆಹುಳು ತೊಟ್ಟಿ ಕಟ್ಟಿದ್ರಿ ನೀವು? ತೊಟ್ಟಿನ ಕಟ್ಟಿಸೋರು ಆಲ್ರೆಡಿ ಅದನ್ನ ರೆಡಿ ಮಾಡಿ ಹುಳನ್ನು ಬಿಟ್ಟಿಸೋರು. ಒಂದು 2 ತಿಂಗಳಾಗೈತಿ, ಇನ್ನೊಂದು 10 ದಿನಕ್ಕೆ ಗೊಬ್ಬರ ರೆಡಿ ಆಗುತ್ತೆ. ಗೊಬ್ಬರ ರೆಡಿ ಆಗ್ತದೆ ಅದು ಈ ವರ್ಷ. ಮತ್ತೆ ಮೆಕ್ಕೆಜೋಳಕ್ಕೆ ಹೋದ ವರ್ಷ ಬೇಸಿಗೆ 4 ಚೀಲ ಆರೆಸ್ಕೆದ ಕೊಟ್ಟಿದ್ರು ಸರ್ ಅವನು. ನೆವಣಿ ಬಿತ್ತರು ನೀವು ಇದನ್ನ ಹಾಕಿ ನೋಡ್ರಿ ಅಂತೇಳಿ ಒಂದು ದಿವಸ ಇಲ್ಲೇ ನಮ್ಮ ಧನ್ಯವಾದ ಕಾರ್ಯಕ್ರಮ ಮಾಡಿದ್ರು, ಹಿಂಗೆ ಬಂದು ಕೊಟ್ಟಿದ್ರು ಅದನ್ನ. ಅದನ್ನ ಬೇಸಿಗೆ ಹಿಂಗಕ್ಕೆ ಯೂಸ್ ಮಾಡಿದ್ವಿ ನಾವು, ಭಾಳ ಇಂಪ್ರೂವ್ಮೆಂಟ್ ಬಂತು ಸರ್ ಅದು. ಈ ಸರ್ಕಾರಿ ಗೊಬ್ಬರ ಹಾಕೋದಕ್ಕಿಂತಲೂ ಸ್ವಲ್ಪ ಅಗ್ದಿ ಸ್ಮೂತ್ ಆಗಿತ್ತು, ಹೊಲನೂ ಭಾಳ ಮೃದುವಾಗಿತ್ತು, ನೀರನ್ನು 2 ದಿವಸ ತಳದ ಕಟ್ಟಿದ್ರೂ ತಡೀತಿತ್ತು. ಅದ್ರ ಸಲ ನಾವು ಅದು ಗೌರ್ಮೆಂಟ್ ಯಾವಾಗ ನಮ್ಗೆ ಅನುಕೂಲ ಮಾಡಿಕೊಡುತ್ತಪ್ಪ ಅಂದ್ರೆ ಅದರ ಲಾಭ ತಗೋಬೇಕಂತ ಆಲ್ರೆಡಿ ಗೊಬ್ಬರ ರೆಡಿ ಮಾಡಿದ್ದಾರೆ. ಈಗ ನಿಮ್ಗೆ ಅರ್ಥ ಆಗಿದೆ ಅಲ್ವಾ, ಅಂಗಡಿ ಗೊಬ್ಬರಗಳನ್ನು ರಾಸಾಯನಿಕ ಗೊಬ್ಬರಗಳನ್ನು ಕಡಿಮೆ ಮಾಡಬೇಕು, ಕಡಿಮೆ ಮಾಡಬೇಕು ಅನ್ನೋದು ಅರ್ಥ ಆಗಿದೆ. ಅರ್ಥ ಆಗಿದೆ. ಕಡಿಮೆ ಮಾಡ್ತಾ ಇದ್ದೀರಾ? ಮಾಡ್ತಾ ಇದೀವಿ ಸರ್. ಈಗ ನಿಮ್ಮ ಭೂಮಿಯಲ್ಲಿ ಸ್ವಲ್ಪ ಏನಾದರೂ ಬದಲಾವಣೆ ಕಾಣುತ್ತೆ ಸರ್? ಕಾಣ್ತಾ ಇದೆಯಾ? ಕಾಣುತ್ತೆ. ಹನ್ನೆರಡು ಪರ್ಸೆಂಟ್ ಕಾಣ್ತೀವಿ. ನಾವು ಅಪ್ ಮಾಡಿದಕ್ಕೆ ನಾವು ಮಾಡೋದಕ್ಕೆ ಮತ್ತೆ ಈಗ ಮಕ್ಳಿಗೆ ನಾವು ದಾರಿ ಹಚ್ಕೊಳ್ಳೋದಕ್ಕೆ ಬದಲಾವಣೆ ಕಾಣಿಸ್ತಾರ. ತರಕಾರಿ ಏನೇನು ಬೆಳಿತೀರಿ? ತರಕಾರಿ ಸರ್ ಎಲ್ಲದೂ ಬೆಳಿದ್ ನಾನು, ಅಂದ್ರೆ ಮಾರ್ಕೆಟ್ಗೆಲ್ಲ. ನಿಮಗೆ ಮನೆಗೆ ಏನ ಇಲ್ಲಿ ನಮ್ಮೂರು ಸೇರಿ ಶನಿವಾರಕ್ಕೊಮ್ಮೆ ಏನೋ ತಿಂದು ಉಂಡು ಎತ್ತಕ್ಕೆ ಅಲ್ಲಿಂದ ಬಂದು ಎರಡು ಪುಟ್ಟೆ ಒಂದು ಹತ್ತು ಸೀಡ್ ಕೂತಂದ್ರೆ ಒಂದು ಎರಡು ಸೀಡ್ ಕರಿಬೇವ ಒಂದು ಇಪ್ಪತ್ತು ಮೂಲ ಕೆಬಾನ ಕಿತ್ಕೊಂಬಂದು ಇದ್ದು ಫಸ್ಟ್ ಹಾಕಂದ್ರೆ ಹೆಣ್ಮಕ್ಳು ಕುಂತ ಖರ್ಚಿಗೆ ಬರ್ತವೆ, ಕೈ ಖರ್ಚಿಗೆ ಬರ್ತವೆ. ಮತ್ತೆ ಕೋಳಿ ಇರ್ತಾವ, ಹತ್ತು ಹದಿನೈದು ರೂಪಾಯಿ ಒಂದು ಮೊಟ್ಟೆ ಮಾರ್ದವ. ನಾವು ಬುಲೆಟ್ ಯೂಸ್ ಮಾಡೋಕ್ಕಲ್ಲ, ಅಲ್ಲಿಗೆ ಇದ್ದ ಅಲ್ಲಿಗೆ ಬಂದು ಹೋಯ್ತಿರ್ತಾರ. ಅದು ತಪ್ಪಿ ಬಂದು ಮತ್ತೆ ಒಂದು ಇಪ್ಪತ್ತು ತೆಂಗಿಲ್ಗಳದಾವ. ಬ್ಯಾಸಿಗೆ ಎಳ್ನೀರ ಮಾರ್ತೀವಿ, ಮತ್ತೆ ಅಮಾಸಿ ಉಣವಿ ದೇವ್ರ ಪೂಜೆಕ್ಕಂತ ಕಾಯಂ ಯೂಸ್ ಮಾಡ್ಬೇಕು. ಮತ್ತೆ ನಾವು ಆರಾಮಿಲ್ಲಪ್ಪ ಯಾರ ಇಂಥವ್ರು ಬಂದ್ರಪ್ಪ ಅಂದ್ರೆ ಅವ್ರಕ್ಕಂತ ತಿಂದ್ರೆ ಕೊಬ್ಬರಿ ತಿನ್ರಿ. ಹೊಂಡೇವು ಸರ್ ರೈತರಾಗಿ, ಪಕ್ಕ ರೈತರಿಗೆ ಹೊಂಡ್ಬಿಡಿ. ಒಟ್ಟಾರೆಯಾಗಿ ನೀವು ಸಮಗ್ರ ಕೃಷಿಯ ಎಲ್ಲ ಲಕ್ಷಣಗಳು ನಿಮ್ಮಲ್ಲಿ ಇದಾವೆ. ತೆಂಗಿನಕಾಯಿ ಇದು ತೆಂಗಿನ ಮರಗಳೇ ಹಾಕಿರಿ ಅಂತ ಹೇಳಿದ್ರಿ. ಮಾವಿನಗಳೈತೆ ಸರ್, ಒಂದು ಆರು ಏಳು ಮಾವಿನಗಳದಾವ. ಮಾವಿನ ಗಿಡಗಳಿದ್ದಾವೆ. ಈ ವರ್ಷ ಮತ್ತೆ ಒಂದು ಹತ್ತು ಪ್ಯಾರ್ಲ್ಗಳು ಹಚ್ಚಿದಾರೆ, ಊಟ ಪಡ್ತಿ ನಕ್ಕಿರ್ಲ ಅಂತೇಳಿ. ಅದ ಸಾಲಿಗೆ ಎರಡು ಎಕರೆ ಸರ್ ಅದು ನೀರಾವರಿ ಆಗದ, ಅದ್ರಾಗ ಎಲ್ಲದು ಮಾಡ್ಕೊಂಡು ಹೊಂಟಿವಿ. ಆ ಎರಡು ಎಕರೆ ನೀರಾವರಿಯಲ್ಲಿ ಇಷ್ಟೆಲ್ಲ ಮಾಡ್ತಾ ಇದ್ದೀರಿ. ಈಗ ತೋಟಗಾರಿಕೆ ಇಲಾಖೆಯಿಂದ ಈ ಥರದ ಕೃಷಿಗೆ ನೀವೇನಾದ್ರು ಸಪೋರ್ಟ್ ಇಲ್ಲ ಸರ್? ತೋಟಗಾರಿಕೆ ಇಲಾಖೆ ಕಡೆಗೆ ಹೋಗೋದಲ್ಲ, ಅವ್ರಿಗೆ ಎರಡು ಎಕರೆ ಮೂರು ಎಕರೆ ಪಾಣಿ ಕೇಳ್ತಿರ್ತಾರಲ್ಲ, ಅದ್ರ ಸಲುವಾಗಿ ಅವರಿಂದ ಹೊಂಡಾಡ್ದಾಗದ್ರಿಂದ ಇಲ್ಲ ಮಾರಿಯಾಸ್ಕೆಲ್ಲಿಂದ ಎರಡು ಬರ್ದು ಆಡತ್ತಂತ ತೃಪ್ತಿ ಆಗ್ಯವ. ಸರ್ಕಾರದಿಂದ ಏನೇನು ಅನುದಾನಗಳನ್ನು ತಗೊಂಡಿದ್ರಿ ನೀವು? ಅನುದಾನ ಸರ್ಕಾರದಿಂದ ಮತ್ತೆ ಅದು ಪಿ ಎಂ ಕಿಸಾನ್ ಯೋಜನೆಗೆ ಮೂದಿ ರೊಕ್ಕ ಅಂತ ಬಂದ ಬರ್ತಾರೆ. ಮತ್ತೆ ಇವು ಡ್ರಿಪ್ಪಿಗೆ ಕೊಡ್ತಾರೆ, ಮತ್ತು ವರ್ಷ ಇಟ್ಟು ಬೀಜ ಅದು ಏನಾದ್ರು ಸಬ್ಸಿಡಿ ಬಂದ ಬಂದು ಈ ವರ್ಷ ಮತ್ತೆ ನಮ್ಮ ಎಪ್ ಓ ಮಾಡಿವಿ ಊರಾಗ, ಅದು ತೊಗರಿ ಬೀಜ ಕೊಡ್ರೆ ಫ್ರೀಯಾಗಿ ಕೊಡ್ರಿ ರೈತರಿಗೆ. ತೊಗರಿ ಬೆಳೆದು ನಾವು ಕೊಡ್ರೆ ಕಡಿ ಬಿತ್ತು ಬೆಳೆದಿರಿ ಆಗ ಉಣ್ಣೋಳ್ರಿ ನೀವು, ಆ ಬೆಳೆಯಲ್ಲಿದ್ದಾನಾರ ನೀವು ಬೇಳೆ ಕಾಳು ಊಟ ಮಾಡ್ರೆ ನಾವು ಉದ್ದೇಶಕ್ಕೆ ಕೊಟ್ಟರೆ ಏನೋ ತಿಳಿಬಾರ್ದು. ತೊಗರಿ ಅಷ್ಟೇ ಫ್ರೀ ಕೊಟ್ರೆ, ಉಳಿದು ಎಲ್ಲದ್ರು ರೊಕ್ಕ ಕೆಟ್ಟಾರ ಅವರು. ಅವನವ್ ಇಲ್ಲಿ ನಿಮ್ಮ ಎಫ್ ಪಿ ಓ ತಗೊಳ್ಳಂತೇಳಿ ನಮ್ಮ ಎಫ್ ಪಿ ಓ ಕೊಟ್ರು ಸರ್. ಅವ್ನು ಫ್ರೀಯಾಗಿ ಕೊಡ. ಎಫ್ ಪಿ ಓ ಅಂದರೆ ಏನು? ರೈತ ಉತ್ಪಾದಕ ಸಂಘ ಅಂತ ಮಾಡಿವಿ ಸರ್. ನಮ್ಮ ರೈತನ ಇಲ್ಲೇ ಬೆಳಿಬೇಕು, ನಮ್ಗೇನಾರು ಈಗ ಇಲ್ಲಿ ಗೆಳೆತ ಬೋಳಿ ನಮ್ಮ ಹೊಲ್ದಾಗ ನಾವು ಒಂದು ಚೀಲ ಗೊಬ್ಬರ ಬೇಕಾದ್ರೆ ಆಗಲಿ ಫೋನ್ ಮಾಡಿ ಸರ್. ಒಬ್ಬ ರೈತ ಹಿಂಗೆ ರೊಕ್ಕ ಇದ್ದಿಲ್ಲ ಅಪ್ರೇಷನ್ ಚೀಲ ಗೊಬ್ಬರ ಕೊಡೋದು ಮತ್ತೆ ಅಲ್ಲಿ ಶಿವಮೊಗ್ಗ ಫೋನ್ ಮಾಡಿದ್ವಿ ಕೊಡ್ರಪ್ಪ ನಮ್ಮ ರೈತ ಇಂಥದಕ್ಕೆ ಅನುಕೂಲ ಆಗುತ್ತೆ. ಎಫ್ ಪಿ ಓದಿಂದ ನಿಮಗೆ ಲಾಭ ಆಗ್ತದೆ? ಆಗತ್ತಂತ ಕಾಣಕತ್ತೆ ಸರ್. ಈ ವರ್ಷ ಮಾಡಿವಿ ನಾವು ಫಸ್ಟ್ ಇದನ್ನ ಗೊಬ್ಬರ ನಾವು ಇಳಿಸಿರೋದು. ಈಗ ಮುಂದೆ ಹೆಂಗೆ ನಡೀತಿದ್ದು ಜನರು ಒಂದು ಒಗ್ಗೂಡ್ಕೊಂಡು ಮಾಡೀವಿ, ಒಳ್ಳೆ ಕೆಲಸ ಕೊಡೋಕತ್ತಾರ. ಹಿಂಗೆ ನಕ್ಕಂತ ಬಂದಪ್ಪ ಬೆಳ್ಕೊಂಡು ಹೋಗ್ತಾರೆ. ಎಫ್ ಪಿ ಓದಿಂದ ನಿಮಗೆ ಬದಲಾವಣೆ ಆಗ್ಬೋದು ನಮ್ಮ ಜೀವನದಲ್ಲಿ ಅಂತ ಅನಿಸಿದೆಯಾ? ಆಗ್ಬೋದು ಅಂತ ಕಾಣಿಸ್ತಾರೆ ಈ ಮೂಮೆಂಟ್ ನನಗಾರ. ಮತ್ತು ಎಲ್ಲೆಲ್ಲಿ ಹದಿನಾಲ್ಕುನೂರು ಹದಿನೈದುನೂರು ಗೊಬ್ಬರ ಮಾಡ್ತಾರೆ ಸರ್ ನಮ್ಮಲ್ಲಿ. ಮತ್ತು ಕಮ್ಮಿ ಕೊಡ್ರೆ ಹದಿಮೂರು ನೂರ ಐವತ್ತು ಎಪ್ಪತ್ತು ಕೊಡೋಕತ್ತೀವಿ. ಸಜ್ಜಿ ಬೀಜ ಕಳಿಸ್ಯಾರ, ನವಣಿ ಕಳಿಸ್ಯಾರ. ಹೈದರಾಬಾದ್ ಆಯಾ ಅಲ್ಲಿದ್ದ ಸಜ್ಜಿ ನವಣಿ ಬಂದವ, ಅವ್ನು ಫ್ರೀ ಆಗಿ ಕೊಡ್ರಿ ರೈತರಿಗೆ ಅಂತೇಳಿ. ಸ್ವಲ್ಪ ಅಲ್ಲಿ ಮತ್ತೆ ಅದು ಏರ್ಕೆ ಮತ್ತು ಬಾಡಿಗೆ ಇತ್ತು ಅಷ್ಟು ಹತ್ತೈದು ರೂಪಾಯಿ ತಗೊಂಡು ಅದನ್ನ ಖರ್ಚಿನ ಪುರಿ ತಗೊಂಡು ಕೊಡೋಕೈತಿ. ಒಳ್ಳೇದಾಗಿ ನಡೆದೈತೆ ಸರ್. ಒಟ್ಟು ಕೃಷಿ ಮೇಲೆ ಒಂದು ಅವಲಂಬನೆ ಜಾಸ್ತಿ ಒಳಪಡಿಸ್ಬೇಕು. ಮತ್ತು ಇದೇನು ನವಣಿ ಸಜ್ಜಿ ಬರ್ಗ ಅರ್ಕ ಮಾಡ್ಬೇಕು, ಅದನ್ನೊಂದು ಇಲ್ಲಿ ಅಕ್ಕಿ ಮಾಡಿದ ಮಿಲ್ ಹಾಕ್ಬೇಕಂತ ಒಂದು ಹೊಸ ಯೋಜನೆ ಇಟ್ಕೊಂಡಿವಿ ಸರ್. ಅದಕ್ಕೆ ಮಾಡಿದ್ವು ಅಂತ ಹೇಳ ಸರ್. ಈಗ ನೋಡಿ, ನೀವೇ ಸಿರಿಧಾನ್ಯಗಳಲ್ಲಿ ಎರಡು ಬೆಳೆಗಳನ್ನು ಬೆಳಿತೀರಿ, ನವಣಿ ಮತ್ತು ಅರ್ಕ ಬೆಳಿತೀರಿ. ಅದನ್ನು ಹೆಚ್ಚು ಹೆಚ್ಚು ಮಾಡೋದ್ರಿಂದ ಹೊರಗಡೆ ಮಾರ್ಕೆಟಲ್ಲಿ ತುಂಬ ಬೇಡಿಕೆ ಇದೆ. ಆ್ಯಕ್ಚುಲಿ ಅದು ದೂರ ಐತೆ ಸರ್. ಇಲ್ಲಿ ಕೊಪ್ಪಳ ನಾವೇನು ಮಾಡ್ತೀವಿ ಸರ್, ಇಲ್ಲಿ ಎರಡು ಚಿಲ್ಲ ಬೆಳೆದಿಲ್ಲ ಅದ್ರಾಗ ಒಂದು ಚಿಲ ಉಳಿಸಿ ಒಂದು ಚಿಲ ಅಲ್ಲೇ ಟಮ್ ಟಮ್ ಕರೆಸಿ ಹಾಕ್ಯಂದು ಹೋಗ್ಬಿಡ್ತು. ಅಲ್ಲಿ ದಲ್ಲಾಲ ಹೆಂಗೆ ಬೇಕಂಗೆ ರೇಟ್ ಹಾಕಿ ಕೊಟ್ಬಿಡ್ತಾರೆ, ನಮ್ಗೆ ಲಾಭ ಅನಿಸಂಗಲ್ಲ. ಅದು ನಿಮ್ಮಂತಾರೆ ಏನು ಹೇಳ್ತಾರೆ, ಎಲ್ಲಾರ ಕಾರ್ಯಕ್ರಮಕ್ಕೆ ಹೋದಾಗ ಯೂಟ್ಯೂಬ್ನ ನೋಡಿದಾಗ ಅದನ್ನು ಅಕ್ಕಿ ಮಾಡಬೇಕು ಒಳ್ಳೆ ರೀತಿಯಿಂದ. ಸಣ್ಣ ಕಾಳು ಅಂತ ಹೊಲಸು ಕಾಳು ತೆಗೆದು ಚಲೋ ಕಾಳಿನಿಂದ ಸದೃಢವಾದ ಅಕ್ಕಿ ತಯಾರು ಮಾಡಿರಿ. ಒಂದು ಪ್ಯಾಕೆಟ್ಗೆ 120 150 ಮಾಡಿದ್ರೆ ಅಕ್ಕಿ ಮಾರುತ್ತೆ ಬೆಂಗಳೂರಲ್ಲಿ. ಅಲ್ಲಿ ಕಳ್ಸೋಣ ಏನಾರ ಮಾಡಿ, ಒಂದು ಸಂಸ್ಥೆಗಲ್ದಾಗ ಅಕ್ಕಿ ನವಣಿ ಅರ್ಕ ಅಕ್ಕಿ ಮಾಡಿ ಪ್ಯಾಕ್ ಮಾಡಿ ಅಲ್ಲಿ ಕಳಿಸಿ ನಾವು ಇಲ್ಲಿ ಒಂದು ಉದ್ಯೋಗಕ್ಕೆ ಅವಕಾಶ ಮಾಡಿಕೊಡೋಣ ಅಂತೇಳಿ. ಆಯಾ ಈಗ ನೀವು ಎಫ್ ಪಿ ಓನಲ್ಲಿ ಪ್ಲಾನ್ ಮಾಡಿಕೊಂಡಿದ್ರೆ ಅದು ಹೌದು ಸರ್. ಮತ್ತು ನಾವು ಇಲ್ಲಿ ಮೆಂಬರ್ನ ಇದೀವಿ ಸರ್. ಅದಕ್ಕೆ ಸಿರಿಧಾನ್ಯಗಳದ್ದು ಒಂದು ಜಿನ್ ಮಾಡ್ಕೋಬೇಕು ಮಾಡ್ಬೇಕಂತ ಮಾಡಿದ್ವಿ ಸರ್. ಸಿರಿಧಾನ್ಯದ ಜಿನ್ ಒಂದು ಇದು ಶೇಂಗಾ ಎಣ್ಣೆದು ಒಂದು. ಓಹೋ, ಶೇಂಗಾ ಬೆಳೆ ಜಾಸ್ತಿ ಸರ್ ಇಲ್ಲಿ ನಮ್ಮ ರೈತರು. ಹೌದಾ? ಭಯಂಕರ ಬೆಳೀತಾರೆ ಸರ್. ತೋಟದಬೇಕಂದ್ರೆ ಈ ಮೆಕ್ಕೆಜೋಳ ಶೇಂಗಾನೇ ಜಾಸ್ತಿ ಬೆಳೆದು. ಇವು ಪ್ಲಾಟ್ ಗಿಡ ಸುಮ್ಮನೆ ಅಲ್ಪ ಸ್ವಲ್ಪ ಮಾಡ್ತಿರ್ತಾರೆ ಸರ್. ಈಗ ಬಂದವ ಸಣ್ಣ ರಿಪ್ನಲ್ಲಿ ನಡೀತೇವೆ ಅಂತೇಳಿ ಒಂದು ಅದ್ರಿಗೇನಂತ ದೊಡ್ಡ ಲಾಭಾಂಶ ರೈತರಿಗೆ ಉಳಿಗಲ್ಲ. ಈ ಸಿರಿಧಾನ್ಯ ಅದೇನೋ ಸಂಸ್ಕರಣೆ ಮಾಡಿ ಮಾಡೋದು ಅಕ್ಕಿ ಮಾಡಿ ಮಾಡೋದಂತೂ ಅಲ್ಲ, ಅದರಲ್ಲಿ ದೊಡ್ಡ ಲಾಭ ಆಗುತ್ತೆ ಅಂತ ಹೇಳೋಕ್ಕಾರ. ಅದನ್ನು ಮಾಡಿ ಸ್ವಲ್ಪ ಎಲ್ಲ ರೈತರಿಗೆ ಕಡಿಗೆ ಒಂದು ಅರ್ಧ ಎಕರೆ ಬೆಳೆ ಕೊಡ್ರಪ್ಪ ನಮ್ಗೆ ನಾವು ತಗೊಂತವೆ ಅಂತ ಹೇಳೀವಿ. ಮತ್ತು ಬೀಜನೂ ಕೊಟ್ಟಿವಿ, ಇವತ್ತು ನವಣಿ ಬೀಜನೂ ಬಿತ್ತು ಅಂತ ಹೇಳೋದ. ಭಗವಂತ ನೆಚ್ಚ ಮತ್ತು ಎಲ್ಲ ಹೊರಭೂಮಿ ಏರಿಯಾ ನಮ್ಮ ಸ್ವಲ್ಪ ಚೆನ್ನಾಗಿ ಮಳೆ ಅಂತ ಬಂದು ಚಲೋ ಪಿಕ್ ತಕ್ಕಂದು. ದನಕರುಗಳು ಎಷ್ಟಿದಾವೆ ಯಜಮಾನ್ರೆ? ದನಕ ಒಂದು ನಾಲ್ಕು ಹಾಕೋದವ ಸರ, ಎರಡು ಎತ್ತದವ ಮತ್ತು ಒಂದು ನಾಲ್ಕು ಐದು ಆಡು ಮರಿ ಅದಾವ, ಒಂದು ತೆಗರ್ ಮರಿ, ಒಂದು ಕೋಳಿ. ಆಗ ಒಂದು ಮೇಸ್ಕೊಂತ ಬಾಸ್ಕೊಂತ ಕೂತ್ಕೊಂಡಿರ್ತದ ಕಮ್ತ ಮಾಡಿ. ಎಲ್ಲ ಇದಾವೆ. ಎಷ್ಟು ಜನ ಕೆಲಸ ಮಾಡ್ತೀರಿ ನೀವು? ನಾವು ಮಗ ಸೊಸೆ ನಾವು ಗಾಣಿ ಹೇಳ್ತೀನಿ ಅಕ್ಕ ಮಂದಿ ನಿಭಾಯಿಸ್ತೀವಿ ನೋಡಿ ಸರ್. ಮಗ ಸೊಸೆ ಏನಪ್ಪ ಕಲಂಗಡಿ ಮಾಡ್ತೀವಿ ಅವ್ ಪೋಡ್ ಕೂಡ ಬಂದು ನಾಲ್ಕು ಆಳು ಬೇಕಾಗವ ಮುಂಜಾನೆ ಒಂದು ಟ್ರಿಪ್ ಅಷ್ಟು ಅದು ಒಂದು ವಾರ ಇದು ಬೀಜೋತ್ಪಾದನೆ ಮಾಡೋದ್ರಲ್ಲಿ ಒಂದೇ ಮಾಡಿದ್ ಒಂದು ಅಥವಾ ಎರಡು ಹೆಚ್ಚಿಗೆ ಹೆಚ್ಚಿಗೆ ಅದೇ ಯಾವ್ದ್ರಿಂದ ಹೆಚ್ಚಿಗೆ ಬೆಲ್ಲತ್ತಿಲ್ಲ ಆಗ ಮಾತ್ರ ನಿಮ್ಗೆ ಆಳು ಬೇಕಾಗ್ತದೆ. ಅವಾಗ ನಾಲ್ಕು ದಿವಸ ಐದು ದಿವಸ ಅಷ್ಟೇ ರೀ ಉಳಿದ ಎಲ್ಲ ನಾವೇ ಮಾಡ್ತದ್ರಿ ಮತ್ತೆ ಬೆಳೆ ಹೋಯ್ತೆ ಓಡ್ಕಂತವ ಮತ್ತು ಗುಡ್ದಲ್ಲಿದ್ದಾನೆ ನಾವು ಕಾಮ್ತದಾಗ ಇನ್ನೊಂದು ತಿಳಿ ಹೋಗ್ಬೇಕಂತ ಬರ್ಬೇಕಂತಾಗಲ್ಲ ಮುಂಜಾನೆ ಇದ್ದ ಊಟ ಮಾಡಿದ್ವಿ ಕುರ್ಚಿ ಇಟ್ಕೊಂಡು ಸಾಲ ಕುಂಜಿವನ ಬರೋಬ್ಬರಿ ನಡೀತಿ ಸರ್. ಆಳಿಂದ ಏನು ಅವಶ್ಯನೇ ಇಲ್ಲ ತನ್ನ ಚಿಂತ ಎಳೆಯಲ್ಲ ತೆಗಿತ ಎಲ್ಲದ ನಾವೇ ದುಡಿಸೋದು ಮುಂಜಾನೆ ಇದ್ದ ಸಂಜೆ ಮಟ್ಟ ಮಾಡಿ ಕೃಷಿ ಬಿಟ್ಟು ಎಲ್ಲಿ ಹೋಗೋದು ಎಲ್ಲಿ ಹೋಗಲ್ಲ ನೀವು. ಈಗ ಇನ್ನೂ ಒಂದು ಹೇಳಿದ್ರಿ ನೀವು ಅದೇ ಬೀಜೋತ್ಪಾದನೆಯೂ ಸಹಿತ ಮಾಡ್ತೀರಿ ಅಂತ ಹೇಳಿದ್ರಿ ಅದು ಹೆಂಗೆ ನಿಮಗೆ ಹೆಚ್ಚು ಲಾಭ ಕೊಡ್ತಾ ಇದೆಯಾ? ಅದು ನಮ್ಮ ಅನಿಸಿಕೆ ಒಳಗಂದ್ರೆ ಲಾಭನೇ ಐತೆ ಸರ್ ನಮಗಂತೂ ಲಾಭ ಹಾಕಿ ಅಂತ ತೊಗೊಂಡಿದ್ದೆ. ಹೌದಾ? ಯಾಕಂದ್ರೆ ನಾವು ಮನೇಲಿ ಕೆಲಸ ಮಾಡಿದ್ವು ಇವತ್ತು ಬೀಜ ಇಡೋದಾಗಲಿ ಚೆಂಡು ಹೊಡೆಯೋದಾಗಲಿ ಮಲ್ಚಿಂಗ್ ಅರವೋದಾಗಲಿ ಊಟ ಹಾಕೋದಾಗಲಿ ಕಾಯಿ ಅರಿಯೋದಾಗಲಿ ಕಾಯಿ ಅವ್ರ ಮಿಷನ್ಗೆ ಹಾಕೋದಾಗಲಿ ಸಣ್ಣ ಪುಟ್ಟ ಕೆಲಸ ಏನಿದ್ರು ನಾವು ಮನೆಯವ್ರು ಮಾಡ್ಕೊಂಡು ನಾವು ಸ್ವಲ್ಪ ಕೈಗಲ್ತು ಮಗನ ಕೂಡ ಸೊಸೆ ಮಗ ದುಡಿದಿರ್ತಾರೆ ನಾವು ಕಮ್ಮಿ ನಾಲ್ಕು ಮಂದಿ ನಾವು ಬರೀ ಅದ್ರ ಖುಷಿಯಾಗಿದ್ದೀವಿ ಲಾಭ ಅನ್ಸುತ್ತೆ ಸರ್ ಅದು. ಈಗ ಅದು ಹೆಂಗೆ ನಿಮ್ಮ ಮೊದಲೇ ಒಪ್ಪಂದ ಮಾಡ್ಕೊಂಡಿರ್ತೀರಾ ಕಂಪ್ನಿಗೂ? ನಿಮ್ಮ ಕಂಪ್ನಿ ಜೋಡಿ ಏನು ಒಪ್ಪಂದ ಇರೋ ಸರ್ ಮತ್ತೆ ಮೊದಲಿದ್ದಾನೆ ಇದ್ದೆ ಸರ್ ಅವರ ನಮ್ಗೆ ಬೆಳಗ್ಗೆ ಬೀಜ ಕೊಡ್ತಾರೆ ನಾವು ಒಂದು ಬೀಜ ತೆಗೆದು ಅವ್ರಿಗೆ ಕೊಡ್ತೀವಿ ಒಂದು ಐದು ಆರು ತಿಂಗಳ ಮೇಲೆ ನಮ್ದು ಎಷ್ಟಾಗಿರ್ತದೆ ತೂಕ ನೋಡಿ ಅಮೌಂಟ್ ಹಾಕ್ತಾರೆ ಸರ್ ಅದು ಒಂದು ವರ್ಷದ ಬೆಳೆ ಅದು ಇಲ್ಲ ಆರು ತಿಂಗಳು ಮೂರು ತಿಂಗಳು ದಿನ ಖರ್ಚಿಗೆ ಬದ್ನೆಕಾಯಿ ಮಾರಿದೆ ತತ್ತಿ ಮಾರಿದೆ ಒಂದು ತಗರ್ ಮರಿ ಮಾರಿದೆ ಒಂದು ಹಾಕೋದು ಹಾಕೋದಾರ ಅಂತ ಹದಿನೈದು ರೂಪಾಯಿ ಪೇಮೆಂಟ್ ಹಾಕೋ ಪ್ರೆಸಿಡೆಂಟ್ ನಾನು ಅದೀನಿ ಸರ್ ಅದಕ್ಕೆ ಹಾಲು ಉತ್ಪಾದಕ ಸಹಕಾರ ಸಂಘಕ್ಕೆ. ಹೌದಾ? ಸದಸ್ಯರಿದ್ರೆ ಅಧ್ಯಕ್ಷರಿದ್ದಾರೆ? ಅಧ್ಯಕ್ಷರ ನಾವು ಸರ್. ಅಧ್ಯಕ್ಷರು ನೀವೇ? ಓ ನೋಡ್ರಿ ನೀವು ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರು ನೀವು? ಹೌದು ಸರ್. ಸೊ ಅಲ್ಲಿ ಅನುಭವ ಹೇಗಿದೆ ಹೇಳ್ರಿ? ಅಲ್ಲಿ ಅನುಭವ ಅಂದ್ರೆ ನೋಡಿ ಸರ್ ಅದು ಏನು ಅದು ಇಷ್ಟು ದಿವಸ ಹೆಂಗೆ ಮಾಡಿದ್ವಿ ಏನೋ ನಡೀತಿತ್ತು ಅಲ್ಲಿ ಇಲ್ಲಿ ಕಾರ್ಯಕ್ರಮಕ್ಕೆ ಅಡ್ಡಾಡಿದ್ವಿ ಈ ಸುರೇಶ್ ಚೌಡಿಕೆ ಅವ್ರು ನಮ್ಮನ್ನು ಕರ್ಕೊಂಡು ಅಡ್ಡಾಡಿದ್ರು ಇಲ್ಲಿ ಕೋಳೂರು ಸಿಂಧೋಗಿ ಅಂತೇಳಿ ನಮ್ಮ ಸಂಬಂಧಿಕರದ ಸರ್ ಅಲ್ಲಿ ಹೋಗಿದ್ವಿ ಅಲ್ಲಿ ನೋಡಿದ್ವಿ ಅದನ್ನ ನಾವು ಯಾಕೆ ನಮ್ಮ ಊರಾಗಿದ್ರೆ ಮಾಡಬಾರ್ದು ಅಪ್ಪನ ಕಾಲದಾಗಿಂದ ಕೃಷಿ ಮಾಡ್ಕೊಂತ ಬಂದವರು ಆಕಳು ಕಟ್ಟಿ ಜವರಿವು ಇಂಥ ಊರಾಗ ಇಷ್ಟು ಆಲದವು ನಾವು ಯಾಕೆ ಒಂದು ರೈತರಿಗೆ ಒಳ್ಳೆಯದಾರ ಆಗಲಿ ನಮಗಾಗಲಿ ಮಾಡಬಾರ್ದು ಅಂತ ನಮ್ಗೆ ಸ್ವಲ್ಪ ತಲೆಗೆ ಬಂತದ್ದು ಆ ಲೆಕ್ಕ ನಾವು ಒಂದು ಸುಣಕ ಎರಡು ಇಬ್ಬದಿ ಜರ್ಸಿಗೆ ಸ್ವಲ್ಪ ಕಮ್ಮಿ ರೇಟ್ನಾಗ ತಗೊಂಡಿದ್ವಿ ಅವಳು ಅವ್ನು ತಗೊಂಡು ಎರಡು ವರ್ಷ ನಾವು ಮಂಗಳೂರಿಗೆ ಹೊಡೆದ್ವಿ ಸರ್ ಆಲ್ ಮಂಗಳೂರಿಗೆ ಹೋಗಿ ಯಾಕೆ ಹಾಕಿ ಬರುತ್ತೆ ತಿರುಗಿ ಇವರು ಸುರೇಶ್ ಅವ್ರು ಸಿಕ್ಕರು ನಮ್ಗೆ ಅಲ್ಲಪ್ಪ ನೀನು ಅಬದ್ಧ ಮಾಡ್ಕೊಂಡು ಮಂಗಳೂರಿಗೆ ಹೋದ್ರಂಗ ಇಲ್ಲೇ ಊರಾಗ ಮಾಡಿದ್ರೆ ಹಾಕಿಲ್ಲ ಡೈರಿ ಮಾಡೋಣ ಅಂತೇಳಿ ಅವರು ನಾವು ಒಂದು ಐದಾರು ಮಂದಿ ಯುವಕರು ಕಟ್ಟಿಕೊಂಡು ಅಡ್ಡಾಡಿದ್ವಿ 150 ರೂಪಾಯಿಗೆ ಒಂದು ಶೇರ್ ಮಾಡಿ ಒಂದು ಸಂಘಟನೆ ಮಾಡಿದ್ವಿ ಅದನ್ನ ಅದಕ್ಕೆಲ್ಲರೂ ರೈತರು ಅಷ್ಟು ಒಲವು ಕೊಟ್ಟರು ಅದು ಚಾರ್ಜ್ ಮಾಡಿದ್ವಿ ಈಗ 5 ವರ್ಷ ಮುಗಿದೋದು ಸರ್ ನಮ್ಮ ಅವಧಿನ ಅಲ್ಲಿ ಮುಗಿದಿತ್ತು ಬೇರೆದಾರ ಮಾಡ್ರಂತ ನಾವು ಇಲ್ಲ ಅದು ಹೆಂಗೆ ಯಾಕೆ ಅಲ್ಲಕ್ಕೆ ನಿನ್ನ ಕೈ ಮೇಲೆ ನಡುತ್ತೆ ಇದೊಂದು ವರ್ಷ ನೀನು ಇದೊಂದು ತೂರ ನೀನು ಮಾಡ್ತೇವೆ ಹೊಳ್ಳಿ ಈಗ ಅಧ್ಯಕ್ಷ ನಮ್ಮನ್ನು ಮಾಡಿದೆ ಸರ್. ಅಲ್ಲಿ ಹಾಲು ಉತ್ಪಾದಕರ ಸಮಸ್ಯೆಗಳು ಏನೇನು ಇರ್ತವೆ ಹೆಚ್ಚಾಗಿ? ಹಾಲು ಉತ್ಪಾದಕರ ಸಮಸ್ಯೆ ಅಂದರೆ ಸರ್ ಆಕಳ ಮೇಯಿಸೋದು ಇರ್ತವೆ ಅವಕ್ಕೇನಾದ್ರು ಒಂದು ಅನಾನುಕೂಲ ಜಡ್ಡು ಜಪತ್ರ ಬರ್ತಿರ್ತಾವೆ ಮತ್ತು ಡಾಕ್ಟ್ರಿಗೆ ಫೋನ್ ಮಾಡಿದ್ವಿ ಆಗಿಂದಾಗ ಅಲ್ಲಿ ಕೆ ಎಮ್ ಎಲ್ದಲ್ಲಿ ನಮ್ಮ ತಾಲೂಕಿಗೆ ಒಬ್ಬರು ಡಾಕ್ಟ್ರನ್ನ ಬಿಟ್ಟಾರೆ ಅವ್ರು ಉಚಿತವಾಗಿ ಬಂದು ನೋಡ್ತಾರೆ ಅವ್ರಿಗೇನು ಔಷಧ ಇದ್ದರೆ ತಾವೇ ಹಾಕ್ತಾರೆ 100 ರೂಪಾಯಿ ಚಾರ್ಜ್ ಮಾಡ್ತಾರೆ ಅವರು ಅವ್ರಿಗೆ 100 ರೂಪಾಯಿ ಕೊಟ್ಬಿಟ್ರೆ ಆಗ್ತಾರೆ ಅದು ನಮ್ಮ ಮಕ್ಕಳು ಬಂದು ನೋಡಿದ್ರೆ ಬಂದರೆ ಅದು ಔಷಧ ಎಲ್ಲ ಫ್ರೀ ಇರುತ್ತೆ ತಾವು ನೋಡಿಕೊಡ್ತಾರೆ ಮತ್ತು ಕೆಲವೊಂದು ಔಷಧ ಇಲ್ಲಿ ನಮಗೆ ಕೊಟ್ಟಿರ್ತಾರೆ ಕೆತ್ತಲ್ ಬಾವು ಬತ್ತಲ್ ಬಾವು ಏನಾದ್ರು ಸ್ವಲ್ಪ ಇದಾಗ್ತಪ್ಪ ಅಂದ್ರೆ ರೈತರು ಕೊಡ್ರಿ ಅಂತೇಳಿ ಅದ್ರ ಮಾಹಿತಿ ಹೇಳಿ ಆ ರೀತಿ ನಾವು ಅವನ್ನ ಅಲ್ಲಿ ಚೆಕ್ ಮಾಡಿ ಮಾಡಿ ಪ್ಯಾರೆಟ್ ಬರಲ್ಲ ಅದು ಹಾಕಕ್ಕೆ ಒಂದು ಔಷಧ ಕೊಡ್ರಿ ಬೇರೆ ಪ್ಯಾರೆಟ್ ಬರಲ್ಲ ಅದು ಹಾಕಕ್ಕೆ ಅದನ್ನು ಕೊಡ್ತೀವಿ ಮತ್ತು ಐತಿ ನಮ್ಗೆ ಏನು ಈಗಲ ಅಂತ ಆತಪ್ಪ ಭಾಳ ಮೇಯೋದಪ್ಪ ಅಂದ್ರೆ ಫೋನ್ ಮಾಡಿ ಡಾಕ್ಟ್ರ್ ಬಂದು ನೋಡಬೇಕು ಸೌಲತ್ತು ಆಕಳಿಗೆ. ಈಗ ಹಾಲು ಉತ್ಪಾದಕರ ಸಂಘದಲ್ಲಿ ಅವರು ಸಾಕಿರುವ ಆಕಳುಗಳಿಗೆ ಪೌಷ್ಟಿಕ ಆಹಾರದ ವಿತರಣೆ ಆಗ್ತದಾ ನಿಮ್ಮ ಸಂಘದಿಂದ? ಪೌಷ್ಟಿಕ ಆಹಾರದ ವಿತರಣೆ ಆಗುತ್ತೆ ಸರ್ ಇಲ್ಲಿ ಸ್ವಲ್ಪ ಅದು ಕಾಸ್ಟ್ಲಿ ಆಗುತ್ತಲ್ಲ ಜನರು ತಗೊಳಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಪಶು ಆಹಾರ ಅಂತೇಳಿ ಬರ್ತಾರೆ ಅದು ಒಂದು 1,000 ರೂಪಾಯಿ 50 ಕೆಜಿ ಪ್ಯಾಕೆಟ್ ಕೊಡ್ತಾರೆ ಕೆಲವು ಮಂದಿ ತಗೊಂತಾರೆ ಕೆಲವು ಮಂದಿ ಮತ್ತು ನಿಲ್ಲಿ ನಾವು ಬೆಳಿತೀವಲ್ಲ ಸರ್ ಸಜ್ಜಿ ಬೆಳಿತೀವಿ ಮೆಕ್ಕೆಜೋಳ ಬೆಳಿತೀವಿ ಹುರುಳಿ ಬೆಳಿತೀವಿ ಅವನ್ನ ನುತ್ತೊಳ್ದು ಮತ್ತು ನವಣಿ ತೌಡು ಇರ್ತ ನೆಲ್ಲ ತೌಡು ಇರ್ತ ಅದನ್ನು ಕಲಿಸಿ ಇಟ್ಕೊಂತಾರೆ ಅದು ಪ್ಯಾಟ್ ಬರೋಲ್ಲ ಇನ್ನು ತಿನ್ನಿಸ್ರಂದ್ರೆ ಮತ್ತೆ ತಿಂಗಳಿಗೆ 2 ತಿಂಗಳಿಗೆ ಒಂದೊಂದು ಪ್ಯಾಕೆಟ್ ಹೋಯ್ತಾರೆ ಕಮ್ಮಿ ರೇಟ್ನಾಗ ಮತ್ತೆ ಎಲ್ಲ ಒಕ್ಕೂಡ್ಲಿಂದ ಬಂದಿರ್ತದೆ ರೈತರ ವಿತರಣೆ ಮಾಡ್ತೀವಿ ಚೆನ್ನ ನಡೆದಿದೆ ಒಟ್ಟು ಒಳ್ಳೆಯದು. ನಾಗಪ್ಪರೇ ನಮ್ಗೆ ಭಾಳ ಖುಷಿಯಾಯಿತು ನಿಮ್ಮ ಮಾತುಗಳನ್ನು ಕೇಳಿ. ಸುಮಾರು 60 ವರ್ಷ ದಾಟಿದ್ದೀರಿ ಈಗಾಗಲೇ ನಿಮ್ಮ ವಯಸ್ಸಿನಲ್ಲಿ, ಸಮಗ್ರ ಕೃಷಿಯಲ್ಲಿ ತೊಡ್ಕೊಂಡಿದ್ದೀರಿ. ಕುರಿ ಸಾಕಾಣಿಕೆ ಇದೆ, ಕೋಳಿ ಸಾಕಾಣಿಕೆ ಇದೆ, ಮತ್ತು ಇತ್ತೀಚೆಗೆ ಎರೆಗೊಬ್ಬರಗಳನ್ನೆಲ್ಲ ಮಾಡ್ತಾ ಇದ್ದೀರಿ. ತುಂಬ ಆ್ಯಕ್ಟಿವ್ ಆಗಿ ನೀವು ಕೃಷಿಯಲ್ಲಿ ತೊಡ್ಕೊಂಡಿದ್ದೀರಿ. ನಿಮ್ಮಂತೆ ಮತ್ತಷ್ಟು ರೈತರಿಗೆ ನೀವು ಪ್ರೇರಣೆಯಾಗುವಂತಹ ಮಾತುಗಳನ್ನೆಲ್ಲ ಇವತ್ತು ನಮ್ಮ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ

ಒಣಗೆ ಬಾಗಿ ಉಳುಮೆಯಿಂದ ಮಾಡಬೇಕು ಕಾಯಕ ಹುಳಗಳನ್ನು ಒಡ್ಡಬೇಕು ಹಕ್ಕಿಗಳಿಗೆ ಯಾಯಕ ಹುಳಗಳನ್ನು ಒಡ್ಡಬೇಕು ಹಕ್ಕಿಗಳಿಗೆ ಯಾಯಕ ಭಾಗ ಕಾರ್ ಬರಿಲು ಎರಡು ಭಾಗ ಬೆಲ್ಲ ಹದಿನೆಂಟು ಭಾಗ ಅಕ್ಕಿ ತೋಡು ಕರಸಬೇಕು ಅದನ್ನೆಲ್ಲ ಹತ್ತು ಭಾಗ ಕಾರ್ ಬರಿಲು ಎರಡು ಭಾಗ ಬೆಲ್ಲ ಹದಿನೆಂಟು ಭಾಗ ಅಕ್ಕಿ ತೋಡು ಕರಸಬೇಕು ಅದನ್ನೆಲ್ಲ ಮಾಗಿ ಉಳುಮೆಯಿಂದ ಮಾಡಬೇಕು ಕಾಯಕ ಹುಳಗಳನ್ನು ಒಡ್ಡಬೇಕು ಹಕ್ಕಿಗಳಿಗೆ ಯಾಯಕ ಹುಳಗಳನ್ನು ಒಡ್ಡಬೇಕು ಹಕ್ಕಿಗಳಿಗೆ ಯಾಯಕ ತಿನಿಸು ಇದನ್ನು ಎಲ್ಲ ಸಾಲಿನಲ್ಲಿ ಚೆಲ್ಲೀರಿ ಹುಳವು ತಿನ್ನುವಂತೆ ಮಾಡಿ ಅದನ್ನು ನೀವು ಗೆಲ್ಲೀರಿ ವಿಷದ ತಿನಿಸು ಇದನ್ನು ಎಲ್ಲ ಸಾಲಿನಲ್ಲಿ ಚೆಲ್ಲೀರಿ ಹುಳವು ತಿನ್ನುವಂತೆ ಮಾಡಿ ಅದನ್ನು ನೀವು ಗೆಲ್ಲೀರಿ ಮಾಗಿ ಉಳುಮೆಯಿಂದ ಮಾಡಬೇಕು ಕಾಯಕ ಹುಳಗಳನ್ನು ಒಡ್ಡಬೇಕು ಹಕ್ಕಿಗಳಿಗೆ ಯಾಯಕ ಮಾಗಿ ಉಳುಮೆಯಿಂದ ಮಾಡಬೇಕು ಕಾಯಕ ಹುಳಗಳನ್ನು ಒಡ್ಡಬೇಕು ಹಕ್ಕಿಗಳಿಗೆ ಯಾಯಕ ಹುಳಗಳನ್ನು ಒಡ್ಡಬೇಕು ಹಕ್ಕಿಗಳಿಗೆ ಯಾಯಕ ಹುಳಗಳನ್ನು ಒಡ್ಡಬೇಕು ಹಕ್ಕಿಗಳಿಗೆ ಯಾಯಕ ಕಾಡುಗಳು